ಭಕ್ತಿಯೋಳ್ ಭಜಿಪೆನು ರಕ್ತಾಂಬರಧರ ಭಕ್ತಿಯೋಳ್ ಭಜಿಪೆನು ರಕ್ತಾಂಬರಧರ ಮುಕ್ತಿ ಪಥವಿಯೋ ಶಕ್ತಿ ಸ್ವರೂಪ ಮುಕ್ತಿ ಪಥವಿಯೋ ಶಕ್ತಿ ಸ್ವರೂಪ ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ ಕಾಯೋ ವಿಜಯ ವಿಠಲ ದಾಸ ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ